ಬಟ್ಟಿರ ಪೌತಿ ಅಪ್ಪಚ ಅಪ್ಪಾಜಿ ಅಂಡ ಪೊಣ್ಣು ನೀಲಮ್ಮ ಲೀಲಾ ಇಂಗ ಇಂದು ಇಪ್ಪತ್ತಂಜರ ಗಂಟೆಗೆ ಮರಣ ಪಟ್ಟಿತ್ತು. ಉಳುವುದು ಬೈತರ ಬಟ್ಟಿರ ನೀಲಮ್ಮ ಲೀಲಾ ತಾಮನೆ ಚಂಗುಲಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಓರ್ ಗಂಟೆಗೆ ಸ್ವಂತ ಮನೇಲಿ ನಡಪ. ಶಿರಂಗಳಿ ಕಾರಳನ ಮೋರ್ಕಂಡ ಬೊಳ್ಳವ ಪೊನ್ನಕ್ಕಿ ಇಂದು ಮರಣ ಪಟ್ಟಿತ್ತು. ಒಂಬತ್ತೊಂದು ಬೈತರ ಮೋರ್ಕಂಡ ಬೊಳ್ಳವ ಪೊನ್ನಕ್ಕಿ ತಾಮನೆ ಚಾಮೆರ ಆಕಿರಿ ಕಾರ್ಯ ನಾಳೆ ಪೊಲಾಕ ಶಿರಂಗಳಿ ಒಕ್ಕ ತೂಟುಂಗಳತ್ತು ನಡಪ. ಮಗ್ಗುಲ ಗ್ರಾಮತ್ರ ಕುಪ್ಪಚಿರ ಭೀಮಯ್ಯವು ತಾಂಡ ಐವತ್ತೊಂದನೇ ಬಯತ್ಲು ಇಂದು ಮರಣ ಪಟ್ಟಿತ್ತು. ಕುಪ್ಪಚಿರ ಭೀಮಯ್ಯ ಎಂಡ ಆಕಿರಿ ಕಾರ್ಯ ನಾಳೆ ಪೊಲಕ ಪತ್ತು ಗಂಟೆಗೆ ಸ್ವಂತ ಮನೆಯಲ್ಲಿ ನಡಪ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್ ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಅಕ್ಟೋಬರ್ 14 ನರ್ಪಂತ ಕಾವೇರಿ ತೀರ್ಥೋದ್ಭವತರ ಸಂದರ್ಭತ್ ಬೋರೆ ಬೋರೆ ಇಲಾಖೆರ ಅಧಿಕಾರಿಯ ನಿರ್ವಹಣೆ ಮಾಡಿಂಡೆ ಕೆಲಸ ಪಿಂಜ ಅಡ್ತೊಂಡೆ ಕ್ರಮತ್ರಮೀದ ಜಿಲ್ಲಾ ಉಸ್ತುವಾರಿ ಸಚಿವಂಗ ಪಿಂಜ ಜಿಲ್ಲರ ಶಾಸಕಂಗಡ ಹಾಜರಿಲ್ ನಡೆದ ಮುಪ್ಪಡೆ ಸಭೆಯಲ್ಲಿ ಅವಶ್ಯ ಸಲಹೆ ಸೂಚನೆ ಕೊಡತತ್. ಕಾವೇರಿ ತೀರ್ಥೋದ್ಭವತರಂದು ವಾಹನ ಸಂಚಾರಕ್ಕೆ ತೊಂದರೆ ಆಗತನಕ್ಕೆ ಪೊಲೀಸ್ ಇಲಾಖೆ ಅವಶ್ಯ ಬಂದೋಬಸ್ತ್ ಮಾಡುವನಿಕೆಯು, ತುರ್ತು ಸಂದರ್ಭತ್ನ ನಿಭಾಯಿಸಿಡುವಕ್ಕೂ ಅಗ್ನಿಶಾಮಕ ಪಿಂಜ ಗೃಹ ರಕ್ಷಕ ದಳತ್ರ ಸಿಬ್ಬಂದಿಗಳ ನಿಯೋಜನೆ ಮಾಡುವನಿಕೆಯು ನಿರ್ದೇಶನ ಕೊಡುತ್ತಿತ್ತು. ಭಾಗಮಂಡಲ ಪಿಂಜ ತಲಕಾವೇರಿಕ ಪೋಪ ಭಕ್ತಂಗಡ ಅನುಕೂಲಕ್ಕೆ ಕುಡಿಪ ನೀರು ಪಿಂಜ ತಾತ್ಕಾಲಿಕ ಶೌಚಾಲಯತ್ರ ವ್ಯವಸ್ಥೆ ಮಾಡುವನಿಕೆ ಸ್ಥಳೀಯ ಸಂಸ್ಥೆಗೆ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನರತ್ನ ಕಾತೋಕು ಸ್ಟ್ರೀಟ್ ಲೈಟರ್ ವ್ಯವಸ್ಥೆ ಪಿಂಜ ನರಪಟ್ಟೆರ ದುರಸ್ತಿ ಕಾರ್ಯಕ್ಕೆ ಮಡಿಕೇರಿ ನಗರಸಭೆಯ ಪೌರ ಕಾರ್ಮಿಕಗಳ ನಿಯೋಜನೆ ಮಾಡುವನಿಕೆ ಸಂಬಂಧಪಟ್ಟ ಇಂಗಕ್ಕೆ ಸೂಚನೆ ಕೊಡುತ್ತದೆ. ಅಲ್ಲದೆ ಲೋಕೋಪಯೋಗಿ ಬಂದರು ಪಿಂಜ ಒಳನಾಡು ಜಲ ಸಾರಿಗೆ ಇಲಾಖೆಗೆ ಭಾಗಮಂಡಲಕ್ಕೆ ಪೋಪ ರೋಡ್ನ ಚಾಯ್ ಕೂಟಿತ್ತು, ಅವಶ್ಯ ಉಳ್ಳಲಿ ಸೂಚನಾ ಫಲಕತ್ನ ಇಟ್ಟಿತ್ತು, ರೋಡ್ರ ದಂಡು ಕರೆಯಲು ಕಾರ್ಡ್ ಕೆತ್ತಿಡುವ ಜವಾಬ್ದಾರಿನ ಪಿಂಜ, ಭಾಗಮಂಡಲದ ತಲಕಾವೇರಿ ಕ್ಷೇತ್ರದ ತುರ್ತು ಚಿಕಿತ್ಸಾ ಘಟಕತ್ನ ಸ್ಥಾಪನೆ ಮಾಡಿತು, ಆಂಬ್ಯುಲೆನ್ಸ್ ಪಿಂಜ ವೈದ್ಯಕೀಯ ಸಿಬ್ಬಂದಿಗಳ ನಿಯೋಜನೆ ಮಾಡುವ ಜವಾಬ್ದಾರಿನ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಗೂ ಕೊಡುತ್ತಿತ್ತು. ಮುಖ್ಯಪಟ್ಟವು ಹಾಜರಿಂಜ ಸಭೆಯಲ್ಲಿ ಕಾವೇರಿ ತೀರ್ಥೋದ್ಭವತರ ನೇರತ್ತು ಎದೇ ಗೊಂದಲ ಆಕತನಕ್ಕೆ ತಡಪಕ್ಕೆ ಅವಶ್ಯ ವ್ಯವಸ್ಥೆ ಮಾಡುವವನಿಗೆ ಸಂಬಂಧಪಟ್ಟ ಇಂಗಕ್ಕೆ ತಾಕೀತು ಮಾಡಿಸಿ. ಜಿಲ್ಲೆರ ಹದ್ರ ಭಾಗ ಅನ್ನ ಸಂಪಾಜೆಪಿನ ಚಡವು ವಿಭಾಗತ್ತು ಈ ಸಾಲಲು ಪೊಜ ಅಧ್ಯಯನ ಮಳೆಯಂಜ ಅನ್ನ ಬೊಳೆ ನಷ್ಟತನ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಂಗ ಮಡಿಕೇರಿ ತಾಲೂಕು ಕೃಷಿ ಅಧಿಕಾರಿಯ ಕೂಡನಕ್ಕೆ ತೋಟಗಾರಿಕಾ ಅಧಿಕಾರಿಯ ಜಂಟಿ ಸಮೀಕ್ಷೆ ನಡೆಸಿ. ಸಂಪಾಜೆ ಗ್ರಾಮ ಪಂಚಾಯಿತಿ ಕಡಗನ ಅರೆಕಲ್ ಕಲ್ಲಳ್ಳ ಚಡಾವು ಪಿನ ಕೊಯನಡು ವ್ಯಾಪ್ತಿಯಲ್ಲಿ ಬೊಳಂದ ರಬ್ಬರ್ ಅಡಿಕೆ ಕಾಪಿ ಪಿನ ನೆಲ್ಲು ಬೊಳೆ ನಷ್ಟ ಅನಾನ ಜಂಟಿ ಸಮೀಕ್ಷಾ ತಂಡ ಪರಿಶೀಲನೆ ನಡೆಸಿದ ಸಂದರ್ಭ ಕಂದಾಯ ಪರಿವೀಕ್ಷಕಂಗ ಗ್ರಾಮ ಲೆಕ್ಕಾಧಿಕಾರಿಯ ಪಿನ ಗ್ರಾಮ ಸಹಾಯಕಂಗ ಹಾಜರಿಂಜತ್. ಮಡಿಕೇರಿ ನಗರಸಭೆ ವ್ಯಾಪ್ತಿಯಲ್ಲಿ ಪರವಾನಗಿ ಪಡೆದೋತೆ ಇಲ್ಲೆಂಗಿ ಪರವಾನಗಿ ನವೀಕರಣ ಮಾಡತೆ ವ್ಯಾಪಾರ ನಡೆಸಿಕೊಂಡುಳ್ಳವು ಏಳು ದಿನತ್ರ ಒಳೆಯ ಅವಶ್ಯ ದಾಖಲೆ ಪಿಂಜ ಒತ್ತ ಶುಲ್ಕತ್ನ ಕಟ್ಟಿತು. ಪರವಾನಗಿ ಪಡೆದೋವನಕ್ಕೆ ನಗರಸಭೆಯ ಪೌರಾಯುಕ್ತಗಳನ್ನು ವಿಜಯ್ ಅರಿಚಿಟ್ಟಿತು. ಪರವಾನಗಿ ಇಲ್ಲತೆ ವ್ಯಾಪಾರ ನಡೆಸಿಕೊಂಡುಳ್ಳೆಂಗಡ ವಿರುದ್ದ ಕಾನೂನು ಕೊತ್ತನಿಗೆ ಕ್ರಮ ಅರ್ಥವಾದವು ಎಚ್ಚರಿಕೆ ಕೊಡುತ್ತಿತ್ತು. ಮಡಿಕೇರಿ ದಸರಾ ಜನೋತ್ಸವತ್ರ ಮಾರಿಪತ್ತು ದಸರಾ ಸಾಂಸ್ಕೃತಿಕ ಸಮಿತಿ ಪಿಂಜ ಕೊಡಗು ಜಿಲ್ಲಾ ಜಾನಪದ ಪರಿಷತ್ರ ಕೂಡುಕೂಟತ್ ಅಕ್ಟೋಬರ್ ದಂಡಂಗ್ ಜಾನಪದ ದಸರಾ ಉತ್ಸವತ್ನ ಆಯೋಜನೆ ಮಾಡಿತು. ಅಂದು ಪೊಲಕ 10 ಗಂಟೆ ಇಂಜ ಮಜ್ಜನ 2 ಗಂಟೆಗೆ ನಡಪ ಜಾನಪದ ಉತ್ಸವ ಪಿಂಜ ಒಯ್ಪತ್ತು 7 ಗಂಟೆ ಇಂಜ ಬೈಟ್ 10 ಗಂಟೆಗೆ ನಡಪ ಜಾನಪದ ಕಲಾ ಪ್ರದರ್ಶನದ ಕೂಡಿಯಾಡುವ ಕಿರಾದೆ ಉಳ್ಳ ಜಿಲ್ಲೆಯ ಜಾನಪದ ಕಲಾ ತಂಡ ತಂಗಡ ಅರ್ಜುನ ಮಡಿಕೇರಿ ಜಾನಪದ ದಸರಾ ಉತ್ಸವತ್ರ ಸಂಚಾಲಕಂಗಕ್ಕೆ ಇದಿರುವ ದಂಡಂಡವಳಿ ಎತ್ತಿಚಿಡೋಲು. ಪೊನ್ನಂಪೇಟೆ ಪಿಂಜ ವಿರಾಜಪೇಟೆ ತಾಲೂಕು ಕಡಗನ ವಿಶೇಷ ಚೇತನಂಗ ಪೊನ್ನಂಪೇಟೆ ಕುಂದಾ ರೋಡ್ಲೂ ವಿಶೇಷ ಚೇತನಂಗಡ ಒಕ್ಕೂಟತ್ತು ಪೆದ ನೋಂದಣಿ ಮಾಡಿಯಂಡ್ ಸರ್ಕಾರ ಪಿಂಜ ಒಕ್ಕೂಟ ತಿಂಜ ಕಟ್ಟುವ ಬೋರೆ ಬೋರೆ ಸೌಲಭ್ಯತ್ನ ಪಡೆದೋವನಕ್ಕೆ ಪ್ರಕಟಣೆ ಅರಿಚಿಟ್ಟಿತು. ಚುರುಕು ಸುದ್ದಿ. ಚಾಕ್ರಿ ಮಾಡುವ ಪೊಮ್ಮಕಡ ಮಕ್ಕಳ ನೋಟಿಯೋಕ್ಕೆ ಕುಶಾಲನಗರದ ಸ್ಥಾಪನೆ ಮಾಡಿದ ಶಿಶುಪಾಲನಾ ಕೇಂದ್ರತ್ನ ಶಾಸಕ ಮಂಡೆಪಂಡ ಅಪ್ಪಚುರಂಜನ್ ಉದ್ಘಾಟನೆ ಮಾಡಿಸಿ. ಕುಶಾಲನಗರ ಪಟ್ಟಣ ಪ್ರದೇಶ ಹತ್ರ ಮನರತ್ನ ಕಾತೋ ಉದ್ದೇಶತ್ತು ಅಲ್ಲಿತ್ರ ಪಂಚಾಯಿತಿ ಆದನೆಯಲ್ಲಿ ಇಂಡಿಯಾ ಸ್ವಚ್ಛತಾ ಲೀಗ್ ಕಾರ್ಯಕ್ರಮಕ್ಕೆ ಪಂಚಾಯಿತಿ ಅಧ್ಯಕ್ಷಗಳನ್ನ ಜಯವರ್ಧನ್ ಚಾಲನೆ ಕೊಡತತ್ತು. ಗೋಣಿಕೊಪ್ಪ ದಸರಾ ನಾಡಹಬ್ಬ ಸಮಿತಿ ಆದನೆಯಲ್ಲಿ ಅಕ್ಟೋಬರ್ 5 ಸ್ತಬ್ಧಚಿತ್ರ ಪೈಪೋಟಿನ ಗೋಣಿಕೊಪ್ಪ ಕೃಷಿ ಉತ್ಪನ್ನ ಮಾರುಕಟ್ಟೆ ಪರಮೂಲ ಆಯೋಜನೆ ಮಾಡಿತು. ಇಲ್ಲಿಗೆ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7 ಗಂಟೆಯಾಗಲಿದೆ. ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ. ಗಂಟೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಏರ್ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ನೆಕ್ಸ್ಟ್.